ಮುಡಿಗಾರ ಮಾದಪ್ಪ ಮುಡಿಗಾರ ಕುಂಬಪ್ಪ ಎದ್ದು ಬಂದು ನಿನ್ನ ಮುದ್ದು ಮಗವ ತೋರಪ್ಪ ಹರಗಿಣಿಯಾಡೀತೋ ಕೋಗಿಲೆ ಕರೆದೀತು ಏಳಪ್ಪ ಮಾದಪ್ಪ ಬೆಳಗಾರು ಸಡಗರದಿ ಕಾದವನಿ ಮಜ್ಜನ ಕೇಳೋ ಮಾದಪ್ಪ ಸಡಗರದಿ ಕಾದವನಿ ಮಜ್ಜನ ಕೇಳೋ ಚುಕ್ಕಿ ಹೊತ್ತು ಮಲಗಿತೋ ಹಕ್ಕಿ ಎದ್ದು ಹಾಡಿತೋ ನಿದ್ದೆ ಬಿಟ್ಟು ಬಾರಪ್ಪ ಮುದ್ದು ಮಗದ ಮಾದಪ್ಪ ಚುಕ್ಕಿ ಹೊತ್ತು ಮಲಗಿತೋ ಹಕ್ಕಿ ಎದ್ದು ಹಾಡಿತೋ ಬೇಡರ ಕಣ್ಣಪ್ಪ ಬೆನ್ನಲ್ಲಿ ನಿಂತವನೆ ಏಡಪ್ಪ ಮಾದಪ್ಪ ಬೆಳಗಾದು ಬೇಡರ ಕಣ್ಣಪ್ಪ ಬೆನ್ನಲ್ಲಿ ನಿಂತವನೆ ಏಡಪ್ಪ ಮಾದಪ್ಪ ಬೆಳಗಾದು ಮಾಯಗಾರ ಮಾದಪ್ಪ ಮೂಡಿಗಾರ ಕುಂಬಪ್ಪ ಎದ್ದು ಬಂದು ನಿನ್ನ ಮುದ್ದು ಮಗವ ತೋರಪ್ಪ ಹರಗಿಣಿಯಾಡೀತು ಕೋಗಿಲೆ ಕರೆದೀತು ಏಳಪ್ಪ ಮಾದಪ್ಪ ಬೆಳಗಾದು ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮುಗದ ಮಾದಪ್ಪ ಎದ್ದು ಬಾರಪ್ಪ ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮುಗದ ಮಾದಪ್ಪ ಜನಪದ ಗೀತೆಯನ್ನು ಕೇಳಿದಿರಿ ಸಾರ್ ಎಬಿಎಆರ್ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ ಎ ಫೋರ್ ಅಳತೆಯ ಪೇಪರ್ ಹತ್ತು ರೂಪಾಯಿ ಪಿವಿಸಿ ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು ಸರ್ ಎಬಿಆರ್ಕೆ ಕಾರ್ಡ್ ಏನಂದ್ರು ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ ಏನೂ ಬೇಡ ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ತಜ್ಞ ವೈದ್ಯರ ಸೇವೆ ಪ್ರಯೋಗಾಲಯ ಸೇವೆ ರೆಫರಲ್ ಸೇವೆ ಲಸಿಕೆ ಔಷಧ ಆರೋಗ್ಯ ಶಿಕ್ಷಣ ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ರಾಜ್ಯದ 5833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಕೃಷಿ ರಂಗ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ 7 ಆಗಲಿದೆ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ಸಮಯ 7 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ ಆಕಾಶವಾಣಿ Air next. ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ ನೆಕ್ಸ್ಟ್